ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ, ರಾಜ್ಯಾದ್ಯಂತ ಗೌರವ ನಮನ. ಕೋವಿಡ್ ರೂಪಾಂತರಿ ತಳಿ ಒಮಿಕ್ರಾನ್ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಸನ್ನದ್ದು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯದಲ್ಲಿ ನೆರೆ ಮತ್ತು ಬೆಳೆ ಹಾನಿಗೆ ಕೇಂದ್ರದಿಂದ 318 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಬಿಸಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ನೀವು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ದೇವದುರ್ಗ ತಾಲೂಕಿನ ಅಮರಾಪುರ ಗ್ರಾಮದ ಯುವ ರೈತರಾದ ಚಂದ್ರಶೇಖರ್ ಅವರ ತೋಟಗಾರಿಕಾ ಆಧಾರಿತ ಕೃಷಿ ಅರಣ್ಯ ಅನುಭವಗಳನ್ನು ಕೇಳುವಿರಿ. ಹಾಗೆಯೇ ಪೇಟೆ ಧಾರಣೆ. ನಂತರ ಕುಷ್ಟಗಿ ತಾಲೂಕಿನ ತಾವರಗೇರದ ಭರ್ಮಪ್ಪ ಮತ್ತು ಸಂಗಡಿರಿಂದ ದೊಪ್ಪಿನಾಟದ ಪದಗಳನ್ನು ಕೇಳುವಿರಿ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಒಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ದೇವದುರ್ಗ ತಾಲೂಕಿನ ಅಮರಾಪುರ ಗ್ರಾಮದ ಯುವ ರೈತರಾದ ಚಂದ್ರಶೇಖರ್ ಅವರ ತೋಟಗಾರಿಕಾ ಆಧಾರಿತ ಕೃಷಿ ಅರಣ್ಯ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಚಂದ್ರಶೇಖರ್ ಅಂತೇಳಿ. ಇವರು ದೇವದುರ್ಗ ತಾಲೂಕಿನ ಅಮರಾಪುರ ಗ್ರಾಮದ ರೈತರು. ಇವರು ಮೂಲತಃ ಭತ್ತದ ರೈತರು. ಭತ್ತವನ್ನು ಬೇಸಾಯ ಮಾಡಿ ಹಲವಾರು ತಮ್ಮ ತಂದೆಯವರಾಗಿರ್ಬೋದು ಅಥವಾ ಈ ದೇವದುರ್ಗ ಭಾಗದಲ್ಲಿ ಕಾಲುವೆ ನೀರು ಯಾವಾಗ ಆರಂಭ ಆಯಿತು ಅಲ್ಲಿಂದನೂ ಕೂಡ ಇವರು ಭತ್ತದ ಬೇಸಾಯವನ್ನೇ ಮಾಡ್ಕೊತ ಬಂದಿದ್ದರು. ಇತ್ತೀಚೆಗೆ ಒಂದು 3-4 ವರ್ಷಗಳಲ್ಲಿ ಅವರು ಭತ್ತ ಬೇಸಾಯವನ್ನು ಮಾಡಿ ಸಾಕಾಗಿ ಅಥವಾ ಅದರಲ್ಲಿ ನಷ್ಟವನ್ನು ಅನುಭವಿಸಿ ಮತ್ತು ಅಲ್ಲಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ನೋಡಿ ತರಬೇತಿಯನ್ನು ಪಡೆದು ಒಂದು ಕಾಡಸಿದ್ದೇಶ್ವರ ಸ್ವಾಮಿಗಳು ಮಾಡಿದಂತಹ ಒಂದು ಸಾಧನೆ ಅವರ ಒಂದು ಕ್ಷೇತ್ರದಲ್ಲಿ ಭೇಟಿಯಾಗಿ ನೋಡಿ ಪ್ರೇರೇಪಣೆಗೊಂಡು ಭತ್ತದ ಜೊತೆಗೆ 2 ಎಕರೆಯನ್ನು ಕೃಷಿ ಅರಣ್ಯ ಭೂಮಿಯನ್ನು ಇವರು ಮಾಡಿಕೊಂಡಿದ್ದಾರೆ. ಅವರ ಒಂದು ಕೃಷಿ ಅನುಭವಗಳು ಒಟ್ಟಾರೆ ಏನು ಕೃಷಿ ಬದುಕು ನಡೆದಿದೆ ಎಂಬಂತಹ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಚಂದ್ರಶೇಖರ್ ಅಮರಾಪುರ ಗ್ರಾಮದ ರೈತರಿಂದ. ಚಂದ್ರಶೇಖರ್ ಅವರೇ, ತಮ್ಮ ವಿದ್ಯಾಭ್ಯಾಸ ಏನೇನಾಗಿದೆ? ನಮ್ಮದು SSLC ಫೇಲ್ ಆಗಿದ್ದೀವಿ ಸರ್. ಫೇಲ್ ಆದಮ್ಯಾಗೆ ಒಂದು ನಮ್ಮ ತಂದೆಯವ್ರೂ ಸ್ವಲ್ಪ ಏಜ್ ಆಗಿತ್ತಲ್ಲ, ನಾವು ಕೃಷಿಗೆ ನಾವು ಇಳಿದ್ವಿ ಸರ್. ಇಳಿದ ನಂತರ ಬರೀ ಭತ್ತ ಹತ್ತಿ ಮೆಣಸಿನಕಾಯಿ ಇವು ಮೂರನ್ನೇ ಬೆಳೀತಾ ಇದ್ವಿ ಸರ್. ಏನಪ್ಪ ನಾವು ಯುವರ ರೈತರಾಗಿ ಬರೀ ಇಷ್ಟರಲ್ಲೇ ಸರಿ ಆಯ್ತಲ್ಲ, ಎಲ್ಲರೂ ಮಾಡೋದನ್ನೇ ನಾವು ಮಾಡ್ತಿದ್ದೀವಲ್ಲ, ನಾವು ಹೊಸತಾದ್ರೂ ಏನಾದರೂ ಒಂದು ಮಾಡಬೇಕು ಸಾಧನೆ ಅನ್ನೋ ಒಂದು ದೃಷ್ಟಿಯಿಂದ ಅದೇ ಟೈಮಲ್ಲಿ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಮಠಕ್ಕೆ ಭೇಟಿ ನೀಡಿದ್ವಿ ಸರ್, ಒಂದು ಕಾರ್ಯಕ್ರಮ ಇತ್ತಲ್ಲಿ. ಆ ಭೇಟಿ ನೀಡಿದಾಗ ಆ ಸ್ವಾಮೀಜಿಯವರು 1 ಎಕರೆದಲ್ಲಿ 100 ಬೆಳೆ ಬೆಳೆದಿದ್ರಿ, 100 ಬೆಳೆ ಬೆಳೆದು ಮತ್ತೆ 4 ಮಂದಿ ಉಂಡು ಉಟ್ಟು ಮತ್ತೆ 1 ಲಕ್ಷ ರೂಪಾಯಿ ಲಾಭ ತೆಗೆಯುವಂಥದ್ದನ್ನ ಅಲ್ಲಿ ಅಳವಡಿಸಿ ತೋರಿಸಿದ್ರು ಸರ್. ಪ್ರಾತ್ಯಕ್ಷತೆ ಇತ್ತು ನಾವು ಹೋದಾಗ ಅದನ್ನು ನೋಡಿದ ಮೇಲೆ ನಾವ್ಯಾಕೆ ಮಾಡಬಾರ್ದಂತ ಅನ್ನೋ ಉದ್ದೇಶದಿಂದ ಅಲ್ಲಿ ನೋಡಿ ಬಂದು ನಾವು ನಮ್ಮ ತೋಟದಲ್ಲಿ ಮಾಡಿದ್ದೀನಿ ರೀ. 2 ಎಕರೆದಲ್ಲಿ 2 ಎಕರೆದಲ್ಲಿ ಒಂದು 150 ನಿಂಬಿ ಗಿಡ ಹಾಕಿದ್ದೀನಿ ರೀ, 2 ನಿಂಬಿ ಗಿಡ ನಡವರೆಗೂ ಒಂದು ಶ್ರೀಗಂಧ ಹಾಕಿದ್ದೀನಿ ರೀ. ಮತ್ತೆ ಹಿಂಗಿಂಗೆ 16 ಫೀಟ್ ಖಾಲಿ ಬಿಡೋದು ಏನಕ್ಕಪ್ಪ ಅಂತೇಳಿ ಮತ್ತೆ ಮೆಣಸಿನಕಾಯಿ ಹಾಕಿದ್ದೀನಿ ರೀ. ಮೆಣಸಿನಕಾಯಿನೂ ಒಳ್ಳೆ ಇಳುವರಿ ಕೊಡ್ತೀರಿ 2 ವರ್ಷದಾಗ. ಮತ್ತೆ ಬಾರ್ಡರ್ ಎಲ್ಲ ತೆಂಗು ಹಾಕಿದ್ದೀನಿ ರೀ, ಒಂದು 30 ತೆಂಗಿನ ಗಿಡ ಇದಾವೆ. ಮತ್ತೆ ಒಂದು 50 ಸಾಗೋನಿ ಗಿಡ ಹಾಕಿದ್ದೀನಿ ರೀ. ಕೃಷಿ ಅರಣ್ಯದಾಗ ಮುಂದಿನ ಪೀಳಿಗೆಗೆ ಬರಲಿ, ಒಂದು 10-20 ವರ್ಷ ಬಿಟ್ಟು ಆದಾಯ ಬರ್ಬೋದು ಅಂತೇಳಿ. ಮತ್ತೆ ಅದನ್ನ ಮಧ್ಯೆ ಎಬ್ಬೆವನ್ನು ಹಾಕಿದ್ದೀನಿ ರೀ. ಮತ್ತೆ ಒಂದು ಭಾಗದಲ್ಲಿ ಸಪೋಟ ತೆಂಗು ಇದೆ ರೀ. ಅದ್ರ ಮಧ್ಯೆ ಮಧ್ಯೆ ಎಲ್ಲಿ ಏನು ಹಣ್ಣಿನ ಸಸಿಗಳು ಸಿಗ್ತಾವಂತಂದ್ರೆ ನಮ್ಮ ಮನೆಗೆ ಆಗೋಷ್ಟು 5-10 ಎಲ್ಲ ಹಣ್ಣಿನ ಗಿಡಗಳು ಹಾಕಿತಾ ಇದ್ದೀನಿ ರೀ. ಈಗ ಆಲ್ರೆಡಿ ಬರ್ತಾ ಇದ್ದಾರೆ, ಬಾಳೆ ಬರ್ತಾ ಇದೆ, ಪೇರು ಬರ್ತಾ ಇದೆ, ಮತ್ತೆ ಅಂಜೂರ ಬರ್ತಾ ಇದೆ, ಈ ತರ ಹಣ್ಣಿನ ಗಿಡಗಳೆಲ್ಲ ಬರ್ತಾ ಇದಾವ ರೀ. ಇದನ್ನ ಒಂದು ತಿನ್ನೋದ್ರಿಂದ ನಮ್ದು ಏನು ಆರೋಗ್ಯ ಒಂದು ಸುಧಾರಣೆ ಮಾಡ್ಕೊಂತೀವಿ ಅನ್ನೋ ದೃಷ್ಟಿಯಿಂದ ತಿಂತ ಇದೀವಿ ರೀ. ನಾವು ತಿನ್ನತಕ್ಕಂಥ ಹಣ್ಣಿನ ಗಿಡಗಳಾಯ್ತು ಯಾವ್ದಕ್ಕಾಯ್ತು ಒಟ್ಟು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಬಳಸಲ್ಲ ಸರ್. ನಾವೇ ನಮ್ಮ ಸ್ವಂತ ಮನೆಯಲ್ಲಿ ಮಾಡಿದಂಥ ಎರೆಹುಳ ಗೊಬ್ಬರ ಆಗಿರ್ಬೋದು, 45 ದಿನದಾಗ ತೆಗೆದಿಟ್ಟಂಥ ಉಳಿಮಜ್ಜಿಗೆ ಆಗಿರ್ಬೋದು, ಮತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಈ ಕಡೆ ಹೊರಗಡೆ ಸಿಗತಕ್ಕಂಥ ಬೇವಿನ ಎಣ್ಣೆ ಆಗಿರ್ಬೋದು, ಟ್ರೈಕೋಡ್ರಮ ಒಟ್ಟ ಅಣುಜೀವಿ ಗೊಬ್ಬರಗಳು ಅಂಥವ್ರನ್ನೇ ಬಳಸ್ಕೊಂತ ನಾ ಎಲ್ಲ ಹಣ್ಣಿನ ಗಿಡಗಳನ್ನು ಚೆನ್ನಾಗಿ ಬಂದಿದೆ. ಅದರಾಗ ಟೇಸ್ಟೇ ಬೇರೆ ಇದೆ ಸರ್, ನಮ್ದು ಈ ಪ್ರತಿಯೊಂದು ಹಣ್ಣು ತಿಂದರೆ ಟೇಸ್ಟೇ ಬೇರೆ ಇದೆ ಸರ್. ಈಗ ರಮೇಶ್ ಅವರು ಇಷ್ಟೆಲ್ಲ ಮಾಡ್ಕೊಂತ ಬಂದ್ರಿ, ಒಟ್ಟಿನಲ್ಲಿ ನಿಮ್ದು 1 ಎಕರೆ ಭೂಮಿ ಇದೆ? ಒಟ್ಟ ನಮ್ದು ಇರೋದು 20 ಎಕರೆ ಭೂಮಿ ಸರ್. 20 ಎಕರೆದಾಗ 10 ಎಕರೆ ಭತ್ತ ಬೆಳಿತಿದ್ವಿ, ಒಂದು 5 ಎಕರೆ ಮೆಣಸಿನಕಾಯಿ, ಒಂದು 5 ಎಕರೆ ಹತ್ತಿ ಬೆಳಿತಿದ್ವಿ ರೀ. ಆದರೆ ಭತ್ತ ಬೆಳೆಯತಕ್ಕಂಥ ಹೊಲನ್ನೇ ಒಂದು 2 ಎಕರೆ ಕ್ಯಾನ್ಸಲ್ ಮಾಡಿದೆ ಸರ್. ಮತ್ತೆ ಒಳ್ಳೆ ಲೇವಲ್ ಮಾಡಿದೆ ಸರ್. ಲೇವಲ್ ಮಾಡಿ ಒಂದು ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ತಗೊಂಡು ನಿಂಬೆ ಗಿಡಗಳ ನಾಟಿ ಮಾಡಿದೆ ಸರ್. ನಿಂಬೆ ಗಿಡಗಳ ನಾಟಿ ಮಾಡಿ ಮತ್ತೆ ಯಾಕಪ್ಪ ಖಾಲಿ ಬಿಡೋಣ ಅಂತೇಳಿ ನಡುವೆ ಮೆಣಸಿನಕಾಯಿ ಮಾಡಿದೆ ಸರ್. ಅದು ಪಂಚಾಯತಿ ಕಡಲಿದ್ದಾನು ಒಂದು 50-60 ಸಾವಿರ ರೂಪಾಯಿ ಅನುದಾನ ಕೊಟ್ಟರು ಸರ್, ಅಂದರೆ ತೋಟಗಾರಿಕೆ ಇಲಾಖೆ ಇತ್ತು. ಮತ್ತೆ ಅವರೇ ಬಂದು ಕೇಸಿ ಮಲ್ಚಿಂಗು ಮತ್ತು ಡ್ರಿಪ್ ಹನಿ ನೀರಾವರಿ ಪದ್ಧತಿನೂ ಮಾಡ್ಕೊಂಡ್ರು. ನಾವು ಕೃಷಿ ಹೊಂಡ ಸ್ವಂತದಲ್ಲಿ ನಾವು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ರೀ. ಭತ್ತ ಬೆಳೆದು ಬೆಳೆದು ಈ ಥರ ಈಗ ಭತ್ತದ ರೇಟ್ ಕುಸಿತ ಆಗಿದೆ ಸರ್. ಇದೇ ಥರ ನನ್ನ ನೋಡಿ 4 ಜನ ರೈತರು ಆಸಕ್ತಿ ಇದ್ದವರು ನನ್ನ ತೋಟಕ್ಕೆ ಬಂದು ಇದೇ ಪದ್ಧತಿನ ಅಳವಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಆದಾಯ ಇರುತ್ತೆ. ನಾನು ಫಸ್ಟ್ನೇ ವರ್ಷನೇ ಇದ್ರ 2 ಎಕರೆದೊಳಗೆ ಒಂದು 2 ಲಕ್ಷ ರೂಪಾಯಿ ಮೆಣಸಿನಕಾಯಿ ತೆಗೆದಿದ್ದೀನಿ ರೀ. ಅದಾದ ನೆಕ್ಸ್ಟ್ ವರ್ಷ 1,20,000 ಆಯ್ತು ರೀ. ಈ ವರ್ಷ ಹತ್ತಿ ಇಟ್ಟಿದ್ದೀನಿ ರೀ. ಅಂದರೆ ಈ ಒಂದು ದೃಷ್ಟಿಯಿಂದ ಹೊಲನೂ ಖಾಲಿ ಬಿಡಂತಿಲ್ಲ, ನಾವು ಮಧ್ಯೆ ಬೆಳ್ಕೊನೂ ಬೆಳ್ಕೋಬೋದು. ಔಡ್ರ ಬಾಡಿಗೆ ಅವು ಗಿಡಗಳು ಅರಣ್ಯ ಗಿಡಗಳಾಯಿತು, ನಿಂಬೆ ಗಿಡಗಳಾಯಿತು, ಔಡ್ರ ಬಾಡಿಗೆ ಅವು ಬೆಳಿತಾನು ಇರ್ತಾವೆ. ಈ ಥರ ಮಾಡೋದ್ರಲ್ಲಿದ್ದ ಮುಂದೆ ಇನ್ನೂ 2 ವರ್ಷ 3 ವರ್ಷ ಹೋದ್ರೆ ಒಳ್ಳೆ ಇನ್ಕಮ್ ಬರುತ್ತೆ ಸರ್ ನಮ್ಗೆ. ಈಗ 150 ಲಿಂಬೆ ಗಿಡ 30 ತೆಂಗಿನ ಗಿಡ ಇಷ್ಟೆಲ್ಲ ಹಾಕೊಂಡ್ರಲ್ಲ, ನೀರಿನ ವ್ಯವಸ್ಥೆ ಹೆಂಗದ? ನೀರಿನ ವ್ಯವಸ್ಥೆ ಸರ್, ನಾವು ಒಂದು ಕೃಷಿ ಹೊಂಡ ಮಾಡಿದೀವಿ ರೀ. ಬೋರ್ ಹಾಕ್ಸಿ ನೋಡಿದೆ ಸರ್, ಒಂದು 2 ಬೋರ್ ಹಾಕ್ಸಿ ನೋಡಿದೆ, ನೀರು ಬಿದ್ದಿಲ್ಲ ಸರ್. ನನಗೆ ನೀರು ಬಿದ್ದರೆ ಇನ್ನೂ ಭಾಳ ಮಾಡ್ಬೇಕನ್ನೋ ಆಸಕ್ತಿ ಐತಿ. ನೀರು ಬಿದ್ದಿರೋಂಥ ಕಾಲದಲ್ಲಿ ಸುಮ್ಮನೆ ಕೈ ಕಟ್ಕೊಂಡು ಕೂಡಬಾರ್ದಂತ ಅನ್ನೋ ಉದ್ದೇಶದಿಂದ ಒಂದು 100x80 ಕೃಷಿ ಹೊಂಡ ಮಾಡಿಕೊಂಡು ಆ ಕೃಷಿ ಹೊಂಡಕ್ಕೆ ನಮ್ಮ ಮಳೆ ನೀರಿನ ಕೊಯ್ಲು ಸರ್, ಮೇಲ್ಗಡೆ ಇರೋಂಥಕ್ಕಂಥ ನೀರೆಲ್ಲ ಬಂದು ಆ ಕೃಷಿ ಹೊಂಡದಲ್ಲಿ ಶೇಖರಣೆ ಆಗೋ ಥರ ಮಾಡಿದ್ದೀನಿ ರೀ. ಮತ್ತೆ ಹಂಗೇನಾದರೂ ಕಡಿಮೆ ಬಿದ್ದರೆ ಹಳ್ಳಲ್ಲಿದ್ದ ಒಂದು 140 ಪೈಪ್ ಲೈನ್ ಹಾಕೊಂಬಂದು ಅಲ್ಲಿ ಒಂದು 10 HP ಮೋಟ್ರ ಇಟ್ಟು ಅಲ್ಲಿದ್ದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಬಂದು ಬೀಳೋಂಥ ವ್ಯವಸ್ಥೆನೂ ಮಾಡಿದೀವಿ ರೀ. ಬ್ಯಾಸಿಗೆ ಒಳಗೆ ಒಂದು 2-3 ತಿಂಗಳ ಕೃಷಿ ಹೊಂಡದ ಮುಖಾಂತರನೇ ಮ್ಯಾರೇಜ್ ಮಾಡ್ತೀವಿ ಸರ್, ಮ್ಯಾರೇಜ್ ಮಾಡ್ತೀವಿ. ಅಂತಂದ್ರೆ ಈಗ 20 ಎಕರೆ ಭೂಮಿ ಇರೋದನ್ನ 18 ಎಕರೆ ಭೂಮಿಯಲ್ಲಿ ಮೆಣಸಿನಕಾಯಿ ಭತ್ತವನ್ನು ಹಾಕೊಂಡು 2 ಎಕರೆಯನ್ನ ನೀವು ಈ ತೋಟಗಾರಿಕೆ ಮತ್ತೆ ಕೃಷಿ ಅರಣ್ಯವನ್ನು ಮಾಡ್ಕೊಂಡಿದ್ದೀರಿ. ಈಗ ಸದ್ಯದಲ್ಲಿ ಏನೇನು ಬೆಳೆಗಳು ನಿಮ್ಮ ಬರ್ತಾ ಇದ್ದಾವೆ ಕಟಾವಿಗೆ? ನಮ್ಮ ತೋಟದಲ್ಲಿ ಅಂತಂದರೆ ಈಗ ಆಲ್ರೆಡಿ 2ನೇ ವರ್ಷ ಹೋಗಿ 3ನೇ ವರ್ಷಕ್ಕೆ ನಿಂಬು ಹಣ್ಣು ಸ್ಟಾರ್ಟ್ ಆಗಿದೆ ಸರ್. ಅಲ್ಲಿ ಒಂದು ಗಿಡಕ್ಕೆ 100-150 ಕಾಯಿ ಅದೇ ಥರ ಬಿಟ್ಟಿದ್ದಾವೆ ರೀ. ಮತ್ತು ಮಧ್ಯದಾಗ ಹತ್ತಿನೂ ಬಂದಿದೆ ಸರ್, 2 ವರ್ಷ ಮೆಣಸಿನಕಾಯಿ ಬಂದಿದೆ, ಈಗ ಹತ್ತಿನೂ ಬಂದಿದೆ. ಅದಲ್ದ ಅಂಜೂರ ಹಣ್ಣು ಬಂದಿದೆ, ಸಪೋಟನೂ ಬರ್ತಾ ಇದೆ, ಪೇರು ಹಣ್ಣು ಬರ್ತಾ ಇದೆ. ನಾವು ನಮ್ಮ ಮನೆಗೆ ಆಗೋಷ್ಟಕ್ಕಂಥ ತಿಂದು ಹೆಚ್ಚಿಗೆ ಆಗೋದಂಥದ್ರನ್ನ ಮಾರ್ಕೆಟಿಗೆ ಕಳಿಸ್ತೀವಿ ರೀ. ಇಲ್ಲೇ ಲೋಕಲ್ ಇಲ್ಲೇ ಬಂದು ಒಯ್ತಾರ, ಇಲ್ಲಾಂತಂದರೆ ನಾವು ಒಯ್ದು ಅವರಿಗೆ ಕೊಟ್ಟು ಬರ್ತೀವಿ ಸರ್. ಒಟ್ಟಿನಲ್ಲಿ ಈಗ ಈ ತರ ಅರಣ್ಯ ಕೃಷಿಗಳನ್ನ ಮಾಡಬೇಕು, ಜೊತೆಗೆ ಬೇರೆ ಬೇರೆ ವಿವಿಧ ಅರಣ್ಯ ಜಾತಿಯ ಮತ್ತೆ ಈ ತೋಟಗಾರಿಕಾ ಬೆಳೆಗಳನ್ನ ಹಾಕಬೇಕು ಅನ್ನೋದು ಒಂದು ಉದ್ದೇಶದಿಂದ ತಾವು ಹಾಕೊಂಡಿರಿ. ಮನೆಯಲ್ಲಿ ಮತ್ತೆ ಹೇಗಿತ್ತು ಅನುಕೂಲ, ಮತ್ತೆ ಇದನ್ನ ಮಾಡೋದ್ರಿಂದ ಲಾಭ ಬರುತ್ತೆ ಅಂತ ಹೇಳಿ ನನ್ನ ಆಸೆ ಇತ್ತಾ? ಅದೇ ಉದ್ದೇಶ ಸರ್, ನಮ್ಮ ಮನೇಲಿ ಏನಪ್ಪ ಈ ತರ ಮಾಡ್ತೀನಿ ಅಂತಂದಾಗ ಎಲ್ಲರೂ ಮಾಡ್ಲಾರ್ದು ನೀನ್ ಯಾಕೆ ಮಾಡಕ್ ಹೋಗ್ತಿ ಹೊಸದು ಅಂತಂದ್ರು ಸರ್. ಆದ್ರೂ ನಾ ಮಾಡಿ ತೋರಿಸ್ತೀನಿ ಅಂತ ಒಂದು ಛಲದಿಂದ ನಮ್ಮ ಮನೆಯವ್ರಿಗೂ ಹೇಳಿದೆ, ನಿಮ್ಗೇನು ಭತ್ತದಾಗ ಬರ್ತದಲ್ಲ ಅದೇ ಇನ್ಕಮ್ ನಾನು ತೆಕ್ಕೊಡ್ತೀನಿ ಅಂತೇಳಿ. ಫಸ್ಟ್ನೇ ವರ್ಷ 2 ಲಕ್ಷ ರೂಪಾಯಿ ಮೆಣಸಿನಕಾಯಿ ತೆಕ್ಕೊಟ್ಟೆ, ಅದಾದ ನಂತರ 1,20,000 ರೂಪಾಯಿ ತೆಕ್ಕೊಟ್ಟೆ. ಈ ವರ್ಷ ಹತ್ತಿ ಹಾಕಿದ್ದೀವಿ, ಇನ್ನೂ ಮಾರ್ಕೆಟ್ ಮಾಡಿಲ್ಲ, ಈಗ ಒಂದ್ಸರಿ ಬಿಡಿಸಿದ್ದೀವಿ. ಈಗ ಮನೆಯವರೆಲ್ಲರೂ ಸಹಾಯ ಚೆನ್ನಾಗಿದ್ದಾರೆ, ಮನೆಯವರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಈ ಥರ ಮಾಡಿದ್ರಿಂದ ಚೆನ್ನಾಗಾಯ್ತಪ್ಪ, ಫಸ್ಟ್ ನಾವೇ ಸ್ವಲ್ಪ ಇದು ಮಾಡಿದ್ವಿ ಅಂತ ಇದ್ದಾರೆ. ದೇಶೀಯ ಆಕಳುಗಳನ್ನು ಕಟ್ಕೊಂಡಿದ್ದೀವಿ ಮನೆಯಲ್ಲಿ. ಇದ್ರ ಮಧ್ಯೆ ಇನ್ನೂ ಕುರಿ ಕೋಳಿನೂ ಮಾಡೋ ವ್ಯವಸ್ಥೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕುರಿ ಮಾಡಿರ್ತೀವಿ, ಕೋಳಿ ಮಾಡ್ತೀವಿ. ನಾವು ಇಲ್ಲಿ ಒಂದು ಮನೆ ಮಾಡ್ಕೊಂಡು ಇಲ್ಲೇ ಇದ್ದು ಮೀನುಗಾರಿಕೆನೂ ಮಾಡ್ಬೋದು, ಜೇನು ಕೃಷಿನೂ ಮಾಡ್ಬೋದು. ಎಲ್ಲ ಥರದ ಇನ್ಕಮ್ ತೊಗೋಬೋದು, ತಾಳ್ಮೆ ಬೇಕು ಭಾಳಷ್ಟು ದಿನ. ಆದರೆ ಸಾವಯವದಲ್ಲಿ ಮಾಡಬೇಕಂತಂದರೆ ಭಾಳ ತಾಳ್ಮೆ ಬೇಕು. ಸಾವಯವದಲ್ಲೇ ಮಾಡ್ತಾಯಿದ್ದೀವಿ ನಾವು. ಮನೆಯಲ್ಲಿ ಮನೆ ಮುಂದೆ ಒಂದು ಎರೆಹುಳು ತೊಟ್ಟಿ ಕಟ್ಕೊಂಡಿದ್ದೀವಿ ಎರಡು, ಮತ್ತು ಎರೆಜಲದ ತೊಟ್ಟಿನೂ ಕಟ್ಕೊಂಡಿದ್ದೀವಿ. ನಮ್ಮ ಹೊಲದಲ್ಲಿ ಬಿದ್ದಂಥ ತ್ಯಾಜ್ಯಗಳನ್ನೆಲ್ಲ ಕಸದ ತೊಟ್ಟಿಯಲ್ಲಿ ಹಾಕಿ ಎರೆಹುಳು ತಂದುಬಿಟ್ಟಿದ್ದೀವಿ ಅಲ್ಲಿ ರಾಯಚೂರು ಯೂನಿವರ್ಸಿಟಿಯಿಂದ. ಅದು 3 ತಿಂಗಳಲ್ಲೇ ನಮ್ಮ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಬರುತ್ತೆ, ಎರೆಹುಳ ಗೊಬ್ಬರ. ಆ ಗೊಬ್ಬರ ಹೆಂಗಂತಂದರೆ ಭಾಳ ಒಂದು ಅದ್ಭುತ ಗೊಬ್ಬರ ಅಂತ ಹೇಳ್ಬೋದು. ಆ ಗೊಬ್ಬರದಿಂದ ನಾವು ತಿನ್ನೋ ಅಂಥ ಹಣ್ಣಿನ ಗಿಡಗಳೇ ಆಗಿರ್ಬೋದು, ಆಮೇಲೆ ನಮ್ಮ ಸಾವಯವ ಭತ್ತ ಏನು ಬೆಳೀತಿದ್ದೀವಲ್ಲ ಆ ಭತ್ತಕ್ಕೂ ಎರೆಹುಳ ಗೊಬ್ಬರ. ಆಮೇಲೆ ಬೇಸಿಗೆ ಒಳಗೆ ಕುರಿ ಬರ್ತಾವ, ನಮ್ಮ ಬಯಲು ಕುರಿ ಎಲ್ಲ ಕುರಿ ಹಾಕ್ಸ್ಕೊಂಡು ಆ ಗೊಬ್ಬರ. ಮತ್ತು ಕನೇರಿ ಮಠ ಸ್ವಾಮೀಜಿಯವರು ಒಂದು ಗೋಕೃಪಾ ಅಮೃತ ಅಂತ ಮಾಡಿದ್ದಾರೆ, ಅದನ್ನು ಒಂದು 2 ಬೆಲ್ಲ 2 ಲೀಟ್ರ್ ದೇಶಿ ಆಕಳು ಮಜ್ಜಿಗೆ ಹಾಕಿ 200 ಲೀಟ್ರದ ನೀರಿನಲ್ಲಿ 8 ದಿನಗಳ ಕಾಲ ಅದನ್ನು ಮುಚ್ಚಿಟ್ಟು ತಿರುಗಿಸ್ಕೊತ ಇದ್ದರೆ ಒಂದು ಒಳ್ಳೆ ಗೋಕೃಪ ಅಮೃತ ರೆಡಿ ಆಗುತ್ತೆ. ಅದನ್ನು ಹನಿ ನೀರಾವರಿ ಮುಖಾಂತರ ನಾನೇ ಒಂದು ಸ್ವಂತ ಇದನ್ನು ಹೆಂಗೆ ಮಾಡಿ ಗದ್ದಿಗೆ ಕಳಿಸ್ಬೇಕಪ್ಪ ಅನ್ನೋ ಒಂದು ವಿಚಾರದಿಂದ ಒಂದು 3 ರಿಂಗ್ಗಳು ತಂದು ಒಂದು ಕೆಳಗೆ ಇದಿಟ್ಟು ಆ ಸಿಸ್ಟಮ್ದಲ್ಲಿ ಮಾಡಿ ಮೋಟ್ರ್ ಆನ್ ಇಟ್ಟಾಗ ನಾವು ವಾಲ್ ತಿರುಗಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಗದ್ದೆ ತುಂಬ ಹರಡುವಂತೆ ಒಂದು ವಿಧಾನ ನಾನೇ ಕಂಡುಹಿಡಿದ ಕೇಸ್ ಮಾಡಿದ್ದೀನಿ. ಅದರಿಂದ 3 ಸಾರಿ ಗೋಕೃಪ ಅಮೃತ, 2 ಸಾರಿ ಜೀವಾಮೃತ ಬಿಟ್ಟಿದ್ದೀನಿ. ಭತ್ತ ನನ್ನ ಹೊಲದಲ್ಲಿ ನೋಡ್ಬೋದು ಭಾಳ ಚೆನ್ನಾಗಿ ಬಂದಿದೆ. ಈಗ 2 ವರ್ಷ ಆಯಿತು ನಾವು ಮಾಡಕತ್ತಿ, ಹೋದ ವರ್ಷ ಸ್ವಲ್ಪ ಪ್ರಮಾಣದಾಗ ಮಾಡಿದ್ದೆ, ಈ ವರ್ಷ 1 ಎಕರೆ ಪ್ರಮಾಣದಲ್ಲಿ ಮಾಡಿದ್ದೀನಿ, ಭಾಳ ಚೆನ್ನಾಗಿ ಬಂದಿದೆ. ಆ ಅಕ್ಕಿ ಊಟ ಮಾಡೋದ್ರಿಂದ ನಮ್ಮದು ಎಲ್ಲ ಈಗ ಏನು ಬರ್ತಾ ಇದ್ದಾವೆ BP ಶುಗರು ಹೆಚ್ಚೆಚ್ಚು ಕಾಯಿಲೆಗಳು ಈಗ ಎಷ್ಟಾಗಿದ್ದಾವೆ ಅಂತಂದರೆ ಹೇಳೋಕ್ಕೆ ಆಗಲ್ಲ, ಆ ಥರದ ಕಾಯಿಲೆಗಳು ಬರಾಕತ್ತಾವ. ಮೇನ್ ಅಂತಂದರೆ ನಾವು ತಿಂದಂತಕ್ಕಂಥ ಆಹಾರದ ಪದ್ಧತಿ ಈಗೆಲ್ಲ ವಿಷ ಊಟ ಮಾಡಾಕತ್ತೀವಿ ಅಂತ ಗೊತ್ತಾಗಿ ನಾನು ಮಾಡಿದ್ದು ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಮತ್ತು ನನ್ನಿಂದ ಹೆಚ್ಚಿಗೆ ಆದರೆ ಸುತ್ತ 4 ಮಂದಿ ರೈತರಿಗೆ ಕೊಡೋಣ ಅನ್ನೋ ಉದ್ದೇಶದಿಂದ ವಿಷಮುಕ್ತ ಆಹಾರ ತಿನ್ನಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ ಸರ್. ಈಗ ತಾವು ಹೇಳಿದ್ರಿ ದೇಶೀಯ ಆಕಳುಗಳನ್ನು ಹಾಕೊಂಡಿದ್ದೀವಿ, ಈಗ ಎರೆ ಗೊಬ್ಬರ ತೊಟ್ಟಿಯನ್ನು ಕೂಡ ಮಾಡ್ಕೊಂಡಿದ್ವಿ, ಗೋಕೂಪ ಅಮೃತವನ್ನು ಕೂಡ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರಿ. ಈ ತರಬೇತಿ ಮಾಹಿತಿ ನಿಮಗೆ ವಿಷಯಗಳು ಎಲ್ಲಿಂದ ಬಂದು, ನಿಮಗೆ ಯಾರು ಮಾಹಿತಿ ಏನಾದರೂ ನಿಮಗೆ ಮಾರ್ಗದರ್ಶನ ಕೊಡೋರು ಯಾರಿದ್ದಾರೆ? ನಮ್ಗೆ ಮಾರ್ಗದರ್ಶನ ಅಂತಂದರೆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಾಗಿರ್ಬೋದು. ಮೇನ್ ಅಂತಂದರೆ ಯೂಟ್ಯೂಬ್ ಚಾನಲನ್ನು ಭಾಳ ನೋಡ್ತೀನಿ ನಾನು. ಖಾಲಿ ಇದ್ರ ಟೈಮ್ನಲ್ಲಿ ಯಾವುದ್ಯಾವುದೋ ಇದು ನೋಡ್ಕೊಂಡು ವೇಸ್ಟ್ ಮಾಡ್ತಾರೆ ಈಗಿನ ಯುವಕರು. ಯೂಟ್ಯೂಬ್ ನೋಡ್ಕೊಂಡೇ ನಾನು ನಂದು ಸ್ವಂತ ಪ್ರಾಕ್ಟಿಕಲ್ ಆಗಿ ನಮ್ಮ ತೋಟದಲ್ಲಿ ಈ ಥರ ಬಂದರೆ ಹಿಂಗೆ ಟ್ಯಾಕ್ಟ್ರಿ ಕಟ್ಟಾಗುತ್ತೆ, ಇಷ್ಟಿಷ್ಟು ಅಂತರ ಕೊಡಬೇಕು. ಅದಲ್ಲದೆ ಮತ್ತೆ ನಾನು 10 ತೋಟಗಳಿಗೆ ಭೇಟಿ ನೀಡಿದೆ, ಈ ಏನು ಸರ್ ಈ ಥರ ಮಾಡಿದ್ದೀರಾ, ಮಾಡ್ಕೇಸಿ ಯಾಕೆ ಬಿಟ್ಟಿದ್ದೀರಾ, ಇದರಲ್ಲಿ ಸಾಧಕ ಬಾಧಕಗಳು ಏನಿವೆ ಅಂತೇಳಿ ಒಂದು 10 ತೋಟಕ್ಕೆ ಭೇಟಿ ನೀಡಿದೆ. ಅವರಲ್ಲಿ ಭಾಳಷ್ಟು ಹೇಳಿದರು ಈ ಥರ ಮಾಡಬೇಕು ಈ ಥರ ಮಾಡ್ಬೇಕು ಅಂತೇಳಿದರು. ಅವರ ಅನುಭವದ ಮೇಲೆ ಮತ್ತು ನಮ್ಮ ರಾಯಚೂರು ಯೂನಿವರ್ಸಿಟಿ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅವರಲ್ಲಿ ಹೋಗಿ ಕೇಸಿ ವಿಚಾರ ತಿಳ್ಕೊಂಡು ಬಂದು ಅಳವಡಿಸ್ಕೊಂಡಿವಿ ಸರ್ ನಾವು. ಈಗ ನಿಮ್ಗೆ ರಾಸಾಯನಿಕ ಭತ್ತವನ್ನು ಬಿಟ್ಟು ನೀವು ಸಾವಯವ ಭತ್ತಕ್ಕೂ ಕೂಡ ನೀವು ಮೊರೆ ಹೋಗಿದ್ದೀರಿ, ಈಗ 18 ಎಕರೆ ಭೂಮಿಯಲ್ಲಿ ನೀವು ಭತ್ತವನ್ನು ಹಾಕ್ಕೊಂಡಿರಿ, ಸಾವಯವ ಭತ್ತಕ್ಕೆ ಹೇಗೆ ಪ್ರತಿಕ್ರಿಯೆ ಇದೆ, ಅನಂತರ ಅದರ ಖರ್ಚು ವೆಚ್ಚಗಳು ಹೇಗಿದ್ದಾವೆ? ಖರ್ಚು ಕಡಿಮೆ ಸರ್, ಆದರೆ ಒಂದು ತಾಳ್ಮೆ ಭಾಳ ದಿನ ಸ್ವಲ್ಪ ತಾಳ್ಮೆ ಬೇಕು ರೀ. ಅದಲ್ಲದೆ ಅಕ್ಕಿಗೆ ಬೇಡಿಕೆ ಜಾಸ್ತಿ ಇದೆ ಸರ್. ಭಾಳಷ್ಟು ಮಂದಿ ಆಗಿರ್ಬೋದು, ನಮ್ಮ ಡಾಕ್ಟ್ರ್ಗಳಾಗಿರ್ಬೋದು, ಇಲ್ಲ ನಮ್ಮ ಕಿರಾಣಿ ಸ್ಟೋರ್ ಅಂಗಡಿಗಳ ಮಾಲಕರಾಗಿರ್ಬೋದು, ಮತ್ತು ಇನ್ನಿತರ ನಮ್ಮ ಸ್ನೇಹಿತರಾಗಿರ್ಬೋದು, ನನಗೊಂದು 2 ಚೀಲ ಕೊಡಪ್ಪ 4 ಚೀಲ ಕೊಡಪ್ಪ ಈ ಥರ ಮಾಡಿ ನೀ ಒಂದೇ ಉಂಡ್ರೆ ಹೇಗೆ ಅಂತ ಇದ್ದಾರೆ ಸರ್. ಅನ್ನೋ ದೃಷ್ಟಿಯಿಂದ ಹೋದ ವರ್ಷ 1 ಗುಂಟೆಯಲ್ಲಿ ಮಾಡಿದ್ದೆ, ಈ ವರ್ಷ 1 ಎಕರೆದಲ್ಲಿ ಮಾಡಿದ್ದೀನಿ ರೀ. ಮುಂದಿನ ದಿನಗಳಲ್ಲಿ 2 ಎಕರೆ 3 ಎಕರೆ ಮಾಡ್ಕೊಂತ ಹೆಂಗೆ ಗ್ರಾಹಕರು ಹೆಚ್ಚಿಗೆ ಆಗ್ತಾರೆ ಅವ್ರಿಗೆ ವಿಷಮುಕ್ತ ಆಹಾರ ಕೊಡ್ಬೇಕನ್ನೋ ದೃಷ್ಟಿಯಿಂದ ಮಾಡ್ಕೊಂತ ಹೊಂಟಿದ್ವಿ ರೀ. ಆದ್ರೂ ಖರ್ಚುನು ಕಡಿಮೆ ರೀ, ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ಉಳಿತಾರೆ, ಅದು ಒಂದು ಉದ್ದೇಶ. ಅದು ಇಟ್ಕೊಂಡು ಮಾಡಿರೋದು ರೀ. ಈಗೆಲ್ಲ ಕೆಮಿಕಲ್ ಹಾಕಿ ಹಾಕಿ ಸವಳು ಜವಳು ಆಗ್ತಾ ಇದ್ದೇವೆ ರೀ. ಆಲ್ರೆಡಿ ನಮ್ಮ ಬಾಜು ಸುತ್ತಮುತ್ತ ಹೊಲಗಳು 6 ಎಕರೆ ಹೊಲಗಳು ಸವಳು ಜವಳು ಆಗಿ ಇವತ್ತಿನ ದಿನಲೇ ರೆಡ್ಡೇರಿ ಕೊಟ್ಟು ಕೊಟ್ಟು ಈಗ ಅದ್ರ ಲೀಸ್ ತಗೊಂಡು ಸರಿಯಾಗಿ ಅವ್ರ ಹೊಲ ಬಿಟ್ಬಿಡ್ತಾರೆ. ನಿಮ್ಮ ಉಪ್ಪು ಬಂದದೆ ಅಂತೇಳಿ ನಮ್ಮ ಹೊಲ ನಮಗೆ ಬಿಟ್ಟಿದ್ದಾರೆ ರೀ. ಈಗ ಮತ್ತೆ ಒಳ್ಳೆ ನಾವೇ ಜೋಳ ಆ ಥರ ಹಾಕಂಗಾಗಿದೆ, ಆದಷ್ಟು ಕಡಿಮೆ ಮಾಡಿ ನಾವೇ ಸ್ವಂತ ಮಾಡ್ಕೋದು ಒಳ್ಳೇದು ಸರ್. ಈಗ ತಾವು ಕೃಷಿ ಅರಣ್ಯವನ್ನು ಕೂಡ ಹಾಕೊಂಡಿದ್ದೀರಿ, ಈಗ ನಿಮ್ಮ ಹೊಲದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ಯಾರ್ಲನ್ ಕೂಡ ನಮಗೆ ಕೊಟ್ಟರಿ, ಭಾಳಷ್ಟು ಸಿಹಿ ಇದ್ದಾವೆ. ಈಗ ಹೆಬ್ಬೇವು ಹಾಕಿದಿರಿ, ಭಾಳಷ್ಟು ಎತ್ತರ ಬೆಳೆದಿದ್ದಾವೆ, ಹೆಬ್ಬೇವು ಎಷ್ಟು ದಿನದ್ದಿದೆ ನಿಮ್ಮ ಬೆಳೆ? ಜೊತೆಗೆ ಮಧ್ಯದಲ್ಲಿ ಶ್ರೀಗಂಧ ಹಾಕೊಂಡಿರಿ, ಅವು ಎಷ್ಟು ಗಿಡಗಳಿದ್ದಾವೆ? ಏನು ಅಂತರ ಕೊಟ್ಟು ಈ ಹಾಕೊಂಡಿದ್ದೀರಿ ಈ ಗಿಡಗಳನ್ನು? ಸರ್, ಹೆಬ್ಬೇವಿನಿಂದ ಹೆಬ್ಬೇವಿಗೆ 16 ಫೀಟ್ ಆಗಿದೆ. ಅದ್ರ ಮಧ್ಯದಲ್ಲಿ ಒಂದು ಸಾಗವಾನಿ ಗಿಡ ಆಗಿದೆ, ಮತ್ತೆ ಸಾಗವಾನಿ ಗಿಡ ಹೆಬ್ಬೇವಿನ ಮಧ್ಯದಲ್ಲಿ ಹಿಂಗಿಂಗೆ ಓಸ್ಟ್ ಆಗಿ ಶ್ರೀಗಂಧ ಹಾಕಿನಿ. ಶ್ರೀಗಂಧದಲ್ಲಿದ್ದ ಓಸ್ಟ್ಗಿದ್ದು ಮಾಗನಿ ಇದಾಯ್ತು, ಒಂದ್ ಸೈಡ್ ಮಾಗನಿ ಇದೆ ಒಂದ್ ಲೈನ್, ಮತ್ತೆ ಯಾಕೆ ಖಾಲಿ ಬಿಡ್ಬೇಕಂತೇಳಿ ಮತ್ತೆ ಒಂದು ಲೈನ್ ಶ್ರೀಗಂಧ ಹಾಕಿದ್ದೀನಿ ರೀ. 16x16 ಇದರಲ್ಲೇ ಮಾಡಿದ್ದೀನಿ ರೀ. ಅಂದ್ರೆ 8 ಫೀಟ್ಗೆ ಒಂದು ಗಿಡ ಚೇಂಜ್ ಆಗ್ಬೇಕು, ಆ ಥರದಲ್ಲಿ ಮಾಡಿದ್ದೀನಿ. ಮತ್ತೆ ಜಿಗ್ಜಾಗ್ ಪದ್ಧತಿ ರೀ, ತೆಂಗು ಸಪೋಟ ಬೆಳೆದದ್ದು. ಸೂರ್ಯನ ಬಿಸಿಲು ಕೂಡ ಪೂರ್ವ ಪಶ್ಚಿಮಕ್ಕೆ ಅಭಿಮುಖವಾಗಿ ಸೂರ್ಯನ ಬಿಸಿಲು ಕರೆಕ್ಟ್ 2 ಸಿಗೋ ಪ್ಲ್ಯಾನ್ನಲ್ಲಿ ಮಾಡಿದ್ದೀವಿ ಸರ್. ಮತ್ತೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ನಮ್ಗೆ ಅರಣ್ಯ ಇಲಾಖೆಯಿಂದ ರೊಕ್ಕ ಕೊಡ್ತೀವಿ ಅಂತ ಹೇಳಿದಾರೆ ರೀ. ಒಂದು 11,000 ಏನು ಒಂದು ಗಿಡಗಳಿಗೆ, ಒಬ್ಬ ಮನುಷ್ಯನಿಗೆ 400 ಗಿಡಗಳವರಿಗೆ ಕೊಡ್ತೀವಿ, ಒಂದು ಗಿಡಕ್ಕೆ 30 ರೂಪಾಯಿದಂಗೆ ಅಂತ ಹೇಳಿದಾರೆ ಸರ್. ಅದು ನೆಕ್ಸ್ಟ್ ಬರೋದಿದೆ, ಏನೋ ಸ್ವಲ್ಪ ಅಕೌಂಟ್ ನಂಬರ್ ಮಿಸ್ ಆಗಿದ್ದಾಗಿದೆ ರೀ. ಅವರು ಒಂದು ಪ್ರೋತ್ಸಾಹನೂ ಸಿಗ್ತದೆ. ಆಮೇಲೆ ನಮ್ಮ ಪಂಚಾಯತ್ ನರೇಗಾದಲ್ಲಿ ತೊಗೋಬೋದು ಸರ್. ನಾವು ಹೆಚ್ಚಿನ ರೈತರು ಏನಾಗಿದ್ದೀವಿ ಅಂತಂದರೆ ಸ್ವಲ್ಪ ಆಫೀಸ್ಗಳಿಗೆ ಅಲ್ದಾಡಿದ್ರೆ ಕೆಲಸ ಆಗ್ತಾವ. ಈಗ ಎರೆಹುಳು ತೊಟ್ಟಿಗೆ ಒಂದು 24,000 ಇದೆ, ಆದ್ರೆ ನಾವು ಯಾರು ಅಳವಡಿಸ್ಕೊಂತ ಇಲ್ಲ. ಈಗಿನ ಯುವಕರು ಬರಬೇಕು, ಈ ಥರ ಬಂದು ಮಾಡ್ಕೊಂಡ್ರೆ ನಮ್ಮ ಹೊಲದಾಗ ಬಿದ್ದಿರೋಂಥ ತ್ಯಾಜ್ಯನ ಎಲ್ಲರೂ ಸುಟ್ಟು ವೇಸ್ಟ್ ಮಾಡೋದ್ರಿಂದ ಪ್ರಕೃತಿಗೂ ಒಂದು ಹಾನಿ, ತುಂಬ ಹಾನಿ ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಹೊಲ ಕೆಡಿಸ್ಕೊಂತ ಇದ್ದೀವಿ, ಉಪ್ಪು ಸವಳು ಜವಳು ಆಗ್ತಾ ಇದ್ದಾವೆ. ಇಂಥಾದ್ರೂ ಮಾಡ್ಕೊಂತ ಹೊಲ ಫಲವತ್ತತೆ ಹೆಚ್ಚಿಗೆ ಆಗ್ತಾವೆ. ನಮ್ಮ ಹೊಲದಲ್ಲಿ ನೋಡ್ಬೋದು ಸರ್ ನೀವು, ಕೆಲವೊಂದು ನಿಂಬೆ ಗಿಡ ಆಯಿತು, ಸಪೋಟ ಗಿಡ ಆಯಿತು, ಅದ್ರ ಕೆಳಗೆಲ್ಲ ಹಿಂಗೆ ಅಡ್ಡಿದ್ರೆ ಎರೆಹುಳುಗಳು ಬರ್ತಾ ಇದ್ದೇವೆ ಸರ್. ಇವತ್ತಿನ ನಮ್ಮ ಯುವಕರಲ್ಲಿ ಎರೆಹುಳು ಅಂಬದೇ ಏನನ್ನ ಗೊತ್ತಿಲ್ಲದ ಸ್ಥಿತಿಗೆ ನಾವು ಬಂದೀವಿ ರೀ. ಎಲ್ಲ ರಾಸಾಯನಿಕ ಈ ಥರ ಗೊಬ್ಬರ ಸಿಕ್ಕಾಪಟ್ಟೆ ಹಾಕಿ ಹಾಕಿ ನಮ್ಮ ದೇಶಿ ಎರೆಹುಳುಗಳನ್ನು ಸಾಯಿಸ್ಕೊತ ಇದ್ದೀವಿ, ಮಣ್ಣಿನ ಫಲವತ್ತತೆ ಪೂರ ಹಾಳು ಮಾಡ್ಕೊಂಡಿದ್ದೀವಿ. ಈಗ ನಾವು ಅರಣ್ಯ ಮರಗಳು ಬೆಳೆದ್ರು ಅದ್ರ ಗಿಡದ ತಪ್ಪಲ ಬಿದ್ದೆ ಎಷ್ಟೋ ಹ್ಯೂಮಸ್ ಉತ್ಪಾದನೆ ಆಗಿದೆ, ಮಣ್ಣಿನ ಫಲವತ್ತತೆ ಸುಧಾರಣೆ ಆಗ್ತಿದೆ. ಇನ್ನು 2-3 ವರ್ಷ ಅನ್ನೋದ್ರಲ್ಲಿ ಭಾಳ ಸಾವಯವ ಆರ್ಗಾನಿಕ್ ಅಂತೀವಲ್ಲ ಅದು ನನ್ನ ಹೊಲದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ನನಗಿದೆ ಸರ್, ನನಗಾಗುತ್ತೆ. ಈಗ ಶ್ರೀಗಂಧ ಹಾಕೊಂಡಿದ್ದೀರಿ, ಎಷ್ಟು ಗಿಡಗಳಿದ್ದಾವೆ, ನೀವು ಎಲ್ಲಿಂದ ತಂದ್ರದನ್ನ, ಯಾವ ಅಂತರದಲ್ಲಿ ಕೊಟ್ಟು ಹಾಕಿರಿ? ಶ್ರೀಗಂಧ ಒಂದು 150 ಗಿಡ ಇದಾವೆ ಸರ್. ಅದು ನಾನು ಅರಣ್ಯ ಇಲಾಖೆದಾಗ ಒಂದು ಸ್ವಲ್ಪ ತಂದೀನಿ ರೀ. ಅರಣ್ಯ ಇಲಾಖೆದಾಗ ಬರೀ 3 ರೂಪಾಯಿಗೆ ಅಂತಂದೆ, ಅದು ಸ್ವಲ್ಪ ಮಳೆ ಜಾಸ್ತಿ ಆಗಿ ಒಂದು ಅರ್ಧಕ್ಕರ್ಧ ಗಿಡ ಸತ್ತು ರೀ, ಸಾಯಣ ಬಿಡಬಾರ್ದಂತೇಳಿ. ಅದು ಏನಕ್ಕೆ ಸತ್ತು ಅಂತಂದರೆ ನಾನು ಸ್ವಲ್ಪ ಜೆ ಸಿ ಪಿಲೇ ಗುಂಡಿ ತೆಗೆದು ಹಚ್ಚಿದ್ದೆ, ಅದು ಮಳೆ ಬಂದು ಗಿಡದ ಸುತ್ತ ನೀರು ನಿಂತು ಸತ್ತೋದು 2 ವರ್ಷ ಅತಿವೃಷ್ಟಿ ಆಗಿ. ಮತ್ತೆ ಇದು ಬಿಡಬಾರ್ದಂತ ಎನ್ನ ದೇಶ ದೃಷ್ಟಿಯಿಂದ ಬೋದು ಮಾಡಿ ಆ ಶ್ರೀಗಂಧ ಗಿಡ ಸುತ್ತ ನೀರು ನಿಂದಿರಲಾರ್ದ ಮಾಡ್ಕೇಸಿ ಮತ್ತೆ ಕವಿತಾಳಗೆ ಹೋಗಿ ಕವಿತಾ ಮಿಶ್ರನವ್ರ ತಕ್ಕ ಒಂದು 100 ಗಿಡ ತೊಗೊಂಬಂದು ಅಚ್ಚಿನ ಸರ್ ಅಷ್ಟು ಸಕ್ಸಸ್ ಆಗಿದ್ದಾವ್ರಿ, ಚೆನ್ನಾಗಿ ಬಂದಿದ್ದಾರೆ, ತುಂಬ ಚೆನ್ನಾಗಿ ಬರ್ತಾ ಇದ್ದಾವ್ರಿ. ಈಗ ಸುತ್ತಲೂ ನೀರಾವರಿ ಇದೆ, ಗದ್ದೆಗಳನ್ನು ಹಾಕೊಂಡಿದ್ದಾರೆ, ಎಲ್ಲ ಭತ್ತ ಕಾಣ್ತಾ ಇದೆ ನಿಮ್ಮ ಹೊಲದ ಸುತ್ತಲೂ ಕೂಡ. ಮಧ್ಯದಲ್ಲಿ 2 ಎಕರೆ ಭೂಮಿಯಲ್ಲಿ ನೀವು ಕೃಷಿ ಅರಣ್ಯ ಈ ತೋಟಗಾರಿಕೆ ಬೆಳೆಗಳನ್ನು ಹಾಕೊಂಡಿದ್ದೀರಿ. ಈ ಬಸಿ ಸಮಸ್ಯೆ, ಅತಿವೃಷ್ಟಿ, ನೀರು ನಿಂತು ಗಿಡಗಳು ಸಾಯುವಂತಹ ಒಂದು ಸ್ಥಿತಿ ಬಂದಿಲ್ಲ? ಇದೆ ಸರ್, ಅದೂ ಇದೆ ರೀ. ನಾನು ಆದಷ್ಟು ಜೆ ಸಿ ಪಿಲಿಂದ ಆಳವಾದ ಒಂದು ಸುತ್ತ 3 ಮೈ ಹೇಳ್ಬೋದು, ಒಂದು ಪಕ್ಕ ರೋಡ್ ಇದೆ ಸರ್, 3 ಮೈ 4-5 ಫೀಟ್ ಡ್ರೈನೇಜ್ ವ್ಯವಸ್ಥೆ ಮಾಡೇನಿ ರೀ. ಭಾಳ ಮಂದಿ ಹೇಳಿದರು ಗದ್ದೆ ಇದ್ದಲ್ಲಿ ಬೆಳೆಯೋಕ್ಕಾಗಲ್ಲಪ್ಪ ಅಂತಂದು. ನಾನು ಬೆಳಿಬೇಕೇನಾರು ಒಂದು ಮಾಡಬೇಕಂತನೋ ಉದ್ದೇಶದಿಂದ ಜೆ ಸಿ ಪಿ ತೊಗೊಂಬಂದು 4-5 ಫೀಟ್ ಆಳ ಸುತ್ತ ಡ್ರೈನೇಜ್ ವ್ಯವಸ್ಥೆ ಹೊಡಿಸಿದ್ದೀನಿ. ಹಾಗಾಗಿ ಅದು ಸ್ವಲ್ಪ ತೊಂದರೆ ಇದೆ, ಅತಿವೃಷ್ಟಿ ಅನಿವೃಷ್ಟಿ ಮಳೆಯಿಂದಾಗಿ ಇದೆ. ಮುಂದಿನ ದಿನಗಳಲ್ಲಿ ಗಿಡ ಸ್ವಲ್ಪ ದೊಡ್ಡ ಆದರೆ ಅಂದರೆ ಬರ್ತಾವೆ ಸರ್, ಅವು ಏನು ಆಗಲ್ಲ, ಆಲ್ರೆಡಿ ಬರ್ತಾವೆ. ಅದು ಬಸಿಗಾಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಈಗ ಮಧ್ಯದಲ್ಲಿ ಪೇರು ಇದೆ, ಜೊತೆಗೆ ಅಲ್ಲಲ್ಲಿ ಹಳ್ಳಿನ ಹಣ್ಣಿನ ಬೆಳೆಗಳನ್ನು ಹಾಕೊಂಡಿದ್ದೀರಿ ಅಂತಂದರೆ ಅಂಜೂರ ಆಗಿರ್ಬೋದು, ಮಹಾಗನಿ ಆಗಿರ್ಬೋದು, ಈ ಡ್ರ್ಯಾಗನ್ ಫ್ರೂಟನ್ನು ಹಾಕೊಂಡು, ಇವು ಹವ್ಯಾಸಕ್ಕೆ ಹಾಕೊಂಡಿರೋ ಅಥವಾ ಹೇಗೆ? ಇದನ್ನು ಮುಂದೆ ಏನಾದರೂ ಏರಿಯಾಗಳನ್ನು ಹೆಚ್ಚು ಮಾಡಿಕೊಂಡು ಮತ್ತೊಂದು 1-2 ಎಕರೆ ಹೆಚ್ಚು ಮಾಡ್ಬೇಕಂತ ಏನಾದರೂ ತಲೆ? ಅದೇ ಒಂದು ದೃಷ್ಟಿ ಸರ್. ನಾವು ಮೊದಲು ನಮ್ಮ ಮಣ್ಣಿಗೆ ಯಾವುದು ಸೂಟ್ ಆಗ್ತದೆ ಅಂತ ನೋಡೋ ದೃಷ್ಟಿಯಿಂದ ಒಂದು 20-30 ರಕ್ತ ಚಂದನ ತಂದಿದ್ದೆ. ಅವು ಒಂದೆರಡು ಬಂದು ರಕ್ತ ಚಂದನ ನಮ್ಮ ಏರಿಯಾಗೆ ಸೂಟ್ ಆಗಲ್ಲ ಎಂಬುದು ಗೊತ್ತಾಯ್ತು. ಒಂದು 10-15 ಮಾಗನಿ ತಂದಿದ್ದೆ, ಅವು ಭಾಳ ಚೆನ್ನಾಗಿ ಬಂದಿದ್ದಾರೆ. ಮಾಗನಿ ಮಾಡ್ಬೋದು ನಮ್ಮ ಎರೆ ನೆಲದಲ್ಲಿ. ಮತ್ತೆ ಸಾಗೋನಿ ಬರಲ್ಲ ಅಂತಂದ್ರು. ಸಾಗೋನಿ ನಾನು ಬೆಳೆಸಿರ್ತಕ್ಕಂಥ ಮರ ಅಂತಂದ್ರೆ 2 ವರ್ಷದಲ್ಲಿ ಏನಿಲ್ಲಾಂದ್ರೆ 20 ಫೀಟ್ ಬೆಳೆದಿದೆ ಸರ್. ಒಂದು ತಿಂಗಳಿಗೆ 1/2 ಫೀಟ್ ಥರ ಹೈಟ್ ಬೆಳೆದಿದೆ. ಎಬ್ಬೆವನು ಅದು ತಿಂಗಳ 1/2 ರಿಂದ 1 ಫೀಟ್ವರೆಗೆ ತಿಂಗಳಿಗೆ ಬೆಳೆದಿದೆ ಸರ್. ಆ ಥರ ಬೆಳೆದಿದೆ. ನಾವು ಮಾಡಿದ ಪದ್ಧತಿ ಅಂದರೆ ಮೊದಲು ಗುಂಡಿ ತೆಗೆಸಿ ಸ್ವಲ್ಪ ಬೆಟ್ಟದ ಕಡ್ಲಿದ್ದ ಇದು ಕೆಂಪು ಮಣ್ಣು ತಂದು ಅದು ಕುರಿ ಗೊಬ್ಬರ, ಆಮೇಲೆ ನಮ್ಮ ಟ್ರೈಕೋಡ್ರ ಆಗಿರ್ಬೋದು, ಜೈವಿಕ ಗೊಬ್ಬರ ಬೇವಿನ ಹಿಂಡಿ ಆಗಿರ್ಬೋದು, ಅಂಥವ್ರನ್ನೆಲ್ಲ ಕೊಟ್ಟು ಮಾಡಿದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬರ್ತಾ ಇದ್ದಾವೆ ಸರ್. ಅಂತಂದರೆ ಇದಕ್ಕೆ ಹೆಚ್ಚಿನ ಒಂದು ಸಾವಯವ ಪದಾರ್ಥಗಳನ್ನು ಮತ್ತೆ ಮರುಬಳಕೆಯಲ್ಲಿ ಹಾಕೋದ್ರಿಂದ ನಮಗೆ ರಾಸಾಯನಿಕ ಮುಕ್ತ ಬೆಳೆಯನ್ನು ಬೆಳಿಬೋದು. ಈ ಅರಣ್ಯ ಕೃಷಿಗೆ ಹೇಳಿಕೊಳ್ಳುವಂಥ ಒಂದು ಗೊಬ್ಬರ ಸಿಂಪರಣೆ ಅಂತ ಅವಶ್ಯಕತೆಗಳು ಇರೋದಿಲ್ಲ ಇಲ್ಲ ಸರ್. ಅರಣ್ಯ ಗಿಡಗಳಿಗಂತಂದ್ರೆ ಶ್ರೀಗಂಧಕ್ಕೂ ಸ್ಪ್ರೇ ಮಾಡೋದಿಲ್ಲರಿ. ಮಾಗನಿಗಾಗಿರ್ಬೋದು, ಎಬ್ಬೆವಿಗಾಗಿರ್ಬೋದು, ಒಂದ್ಸಲ ಹಾಕ್ಬಿಟ್ರೆ ಅವಕ್ಕೇನು ಸ್ಪ್ರೇ ಮಾಡೋಂಥದ್ದಿಲ್ಲ. ವರ್ಷದಲ್ಲಿ ಒಂದ್ಸಲ 2 ಸರಿ ಸ್ವಲ್ಪ ಗೊಬ್ಬರ ನೀರು, ಬೇಸಿಗೆ ಒಳಗೆ ಒಂದು 3 ವರ್ಷ ನೀರು ಕೊಟ್ಟರೆ ಸಾಕು ಸರ್. ಆಮೇಲೆ ಅದು ಏನು ಕೇಳಲ್ರಿ ನಮ್ಗೆ, ಅದು ಅದ್ರ ಪಾಡಿಗೆ ಅದು ಬೆಳೀತಾ ಇರ್ತದ್ರಿ. ಮುಂದಿನ ದಿನಗಳಲ್ಲಿ ಒಂದು 10-20 ವರ್ಷ ಅದರಿಂದ ರೊಕ್ಕ ತೊಗೋಬೋದು ಅನ್ನೋ ಉದ್ದೇಶದಿಂದ ಹಾಕಿದ್ದೀವಿ. ಬಾರ್ಡರ್ ಎಲ್ಲ ಹಾಕಿದ್ದೀವಿ ಸರ್. ಶ್ರೀಗಂಧ ಮಾತ್ರ ನಡಬರ್ಕ ಹಾಕಿದ್ದೀನಿ ರೀ, ಚೆನ್ನಾಗಿ ಬಂದಿದ್ದಾವೆ ಸರ್. ಮಧ್ಯದಲ್ಲಿ ತರಕಾರಿ ಬೆಳೆಗಳನ್ನು ಏನಾದರೂ ಹಾಕೊಂಡಿದ್ದೀರಾ ನಿಮ್ಗೆ ಮನೆಗೆ ಬೇಕಾಗಂಥದ್ದು ಅಥವಾ ಏನು ಮಾರುಕಟ್ಟೆಗೆ ಹೋಯಂಥದ್ದಾಗಿರ್ಬೋದು, ಜೊತೆಗೆ ಸ್ಥಳಾವಕಾಶಗಳು ಭಾಳ ಇರ್ತವೆ. ಹಾಂ, ಅದನ್ನು ಜಾಗ ಖಾಲಿ ಬಿಡಲ್ಲ ಸರ್. ನಮ್ಮ ತಾಯಿ ಅವರಾಗಿರ್ಬೋದು, ನಮ್ಮ ಹೆಂಡತಿಯವರಾಗಿರ್ಬೋದು, ಮಧ್ಯದಲ್ಲಿ ಈ ಸುತ್ತ ಫಿನಿಶಿಂಗ್ ಕಂಬ ಹಾಕಿದೀವಲ್ರಿ, ಆ ಕಂಬಕ್ಕೆ ಹೀರಿಬೇಳೆ ಹಾಕಿದ್ರಿ, ಆಮೇಲೆ ಮಧ್ಯೆ ಬೆಂಡಿ ಹಾಕಿದ್ದಾರೆ, ಆಗಲಕಾಯಿ ಹಾಕಿದ್ದಾರೆ. ಅವು ನ್ಯಾಚುರಲ್ ಆಗಿ ಬರ್ತಾವೆ ಸರ್, ಏನು ಕೆಮಿಕಲ್ಲೇ ಇಲ್ಲರಿ ಅವಕ್ಕೆ. ಆದಷ್ಟು ಹುಳನೂ ತಿಂದಿರ್ತಾವೆ ಸರ್, ಅದ್ರ ಜೊತೆಗೆ ನಾವೂ ತಿಂದರೆ ನಮಗೇನು ಇದಿಲ್ಲ ಸರ್. ಆ ಥರ ಮಾಡೋದ್ರಿಂದ ಮುಂದೆ ಈಗ ಯಾರೋ ಹಾಕಿದ ಕಾಯಿಪಲ್ಯ ತಂದು ನಾವು ತಿನ್ನೋದ್ರಿಂದ ನಿನ್ನೆ ಸಾಯಂಕಾಲ ಏನೋ ಒಂದು ಕೆಮಿಕಲ್ ಸ್ಪ್ರೇ ಮಾಡಿರ್ತಾನೆ ರೈತ, ನಾವೂ ರೈತರೇ. ಅದನ್ನು ತಂದ್ರೆ ಡೈರೆಕ್ಟಾಗಿ ನಾವು ತಿನ್ನೋದ್ರಿಂದ ಅವು ನಮ್ಮ ವಿಷ ಹೊಟ್ಟೆ ಸೇರ್ತಾ ಇದೆ. ಈಗ ಜನರು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಸಾವಯವಕ್ಕೆ ಯಾಕೆ ಹೋಗ್ಬೇಕಂತಂದರೆ ಈಗ ವಿಷ ತಿಂತಾ ಇದ್ದೀವಿ ನಾವೆಲ್ಲ ರೈತರಾಗಿರ್ಬೋದು. ನಾವು ರೈತರೂ ವಿಷ ಹಾಕ್ಬಾರ್ದು, ಆದ್ರೂ ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಗೊಬ್ಬರಕ್ಕಾಯ್ತು, ಆಮೇಲೆ ಇದು ಎಣ್ಣೆಗಾಯ್ತು, ಆ ಥರ ಆಗಿ ಇದೆಲ್ಲ ಯಾರು ಮಾಡೋದಪ್ಪ, ಎಮ್ಮೆ ಕಟ್ಕೊಂಡು ಆಕಳ ಕಟ್ಕೊಂಡು ಬೆಳೆಯೋದು, ಕಸ ಬೆಳೆಯೋದು, ಇದೆಲ್ಲ ಇದು ಮಾಡೋದು ಅಂತಂತಾರ್ರಿ. ಮಾಡಲೇಬೇಕು ರೀ. ಮಾಡಲಿಲ್ಲ ಅಂತಂದರೆ ಮುಂದಿನ ಜನ್ರೇಷನಿಗೆ ಭಾಳ ಇದಾವ್ರಿ. ಈಗ ನೋಡ್ಬೋದು ನೀವು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, 15-12 ವರ್ಷದ ಹುಡುಗ ಚಸ್ಮಾ ಆಗಿರ್ಬೋದು, ಹಲವಾರು ರೋಗಗಳು ಹೆಚ್ಚಾಗ್ತಾ ಇದ್ದಾವೆ. ನಮ್ಮ ಕುಟುಂಬ ಈ ಥರ ಆಗಬಾರ್ದು. ನಮ್ಮ ಹಿರಿಯರು ಮಾಡ್ತಿದ್ರು, ಎಲ್ಲ ಸಾವಯವದಲ್ಲಿ ಮಾಡ್ತಾಯಿದ್ರು. ಸಿರಿಧಾನ್ಯ ಬೆಳೀತಾ ಇದ್ರು, ನವಣೆ ಅಕ್ಕಿ ಅಂತ ಊಟ ಮಾಡ್ತಾಯಿದ್ರು, ಮತ್ತು ಜೋಳದ ನುಚ್ಚು ಅಂತ ಊಟ ಮಾಡ್ತಾಯಿದ್ರು, ಕಟಾಲಿ ಆ ಥರ ಎಲ್ಲ ಮೊದಲು ಮಾಡ್ತಾಯಿದ್ರು. ನಾವು ಈಗ ಎಲ್ಲ ಬಿಟ್ಟು ಬಿಟ್ಟು ಫಾಸ್ಟ್ ಫುಡ್ಡಿಗೆ ಬಿದ್ದು ಈಗ ಬರೀ ಪಾನಿಪೂರಿ, ಗೋಬಿ ಮಂಚೂರಿ, ಫಿಜ್ಜಾ, ಬರ್ಗರ್ ಅಂತ ತಿಂದು ಭಾಳ ಭಾಳ ಜಡ್ಡುಗಳನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಆದ್ರೆ ನನ್ನ ತೋಟಕ್ಕೆ ಯಾರು ಬರ್ತಾರಂದ್ರೆ ಅವ್ರಿಗೆ ಈ ಥರ ಊಟ ಮಾಡ್ರಪ್ಪ, ಇದರಿಂದ ಆರೋಗ್ಯ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಭಾಳಷ್ಟು ಜನ ನನ್ನ ನೋಡಿ ಈಗ ಒಳ್ಳೆ ಗಾಣದ ಎಣ್ಣೆ ಆಗಿರ್ಬೋದು ತಂದು ತಿಂತಾ ಇದ್ದಾರೆ, ನುಚ್ಚು ಮಜ್ಜಿಗೆ ಮಾಡ್ತಾ ಇದ್ದಾರೆ ವಾರಕ್ಕೊಂದ್ಸರಿ 2 ಸರಿ. ಈ ಥರ ಊಟ ಮಾಡಿ ಮುಂದಿನ ಪೀಳಿಗೆಯನ್ನು ರಕ್ಷಿಸಿಕೊಳ್ಬೇಕು, ಅವರಿಗೆ ಒಂದು ತಿಳುವಳಿಕೆ ಹೇಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವಿ ಸರ್. ಚಂದ್ರಶೇಖರ್ ಅವರೇ, ಈಗ ಸಾವಯವ ಮಾಡಬೇಕು, ಗೋಕೃಪಾಮೃತ ಮಾಡಬೇಕು, ಜೊತೆಗೆ ಎರೆಗೊಬ್ಬರ ಉತ್ಪಾದನೆ ಮಾಡಬೇಕಪ್ಪ ಅಂತಂದರೆ ನಮ್ಮಲ್ಲಿ ಈ ಆಕಳುಗಳು, ಜಾನುವಾರುಗಳು ಬೇಕು. ನಿಮ್ಮಲ್ಲಿ? ನಮ್ಮಲ್ಲಿ ಮೇನ್ ಆಗಿ ನಮ್ಮ 2 ಆಕಳ ಇದ್ದಾವೆ ಸರ್, ದೇಶಿ ತಳಿಗಳೇ ಮೊದಲಿದ್ದಿರೋವು. ಅದರಲ್ಲಿ ಮತ್ತೆ ಈಗ ಬ್ರೀಡಿಂಗ್ ಅದಕ್ಕೆ ಈ ಇಂಜೆಕ್ಷನ್ ಹಾಕ್ತಾರೆ ಸರ್ ನಮ್ಮ ಡಾಕ್ಟರ್ಗಳೆಲ್ಲ. ಅದಕ್ಕೆ ಒಂದು ಗೀರು ಹಾಕ್ಸಿದೀವಿ ರೀ, ಗೀರು ತಳಿನೂ ಚೆನ್ನಾಗಿ ಬಂದಿದ್ದಾರೆ. ಮತ್ತು ಒಂದು ಶಾಯಿವಲ್ ಅಂತೇಳಿ ಅವು ನಮ್ಮ ದೇಶಿ ತಳಿಗಳು, ಅವನ್ನು ಹಾಕ್ಸಿದೀವಿ ರೀ, ಅವು 1-2 ಚೆನ್ನಾಗಿ ಬಂದಿದ್ದಾವೆ ರೀ. ಅದರಿಂದ ಬೀಳಂಥ ಮೂತ್ರ ನಾನು 1 ಲೀಟ್ರ್ ಕೂಡ ವೇಸ್ಟ್ ಮಾಡಲ್ಲ ರೀ. ಮನೆಯಲ್ಲಿ ಕೊಟ್ಟಿಗೆಗೆ ಅದು ಒಯ್ದಂಥ ಉಚ್ಚಿ ಒಂದು ಇದು ಮಾಡೀನಿ ರೀ, ಡ್ರೈನೇಜ್ ವ್ಯವಸ್ಥೆ ಮುಖಾಂತರ ಒಂದು ತೊಟ್ಟಿಗೆ ಬೀಳುತ್ತೆ ರೀ. ಒಂದು 10-15 ಲೀಟ್ರ್ ತೊಟ್ಟಿ ಮಾಡಿದ್ದೀನಿ. ಆ ತೊಟ್ಟಿಗೆ ಬಿದ್ದಂಥ ಗೋಮೂತ್ರ ತಂದು ಸಗಣಿ ತೊಗೊಂಬಂದು ಹೊಲದಲ್ಲಿ ರಿಂಗ್ ಇಳಿಸಿ ಗೋಕೃಪ ಅಂತ ತೊಟ್ಟಿಗಳು ಮಾಡಿದ್ದೀನಿ ರೀ. ಆ ತೊಟ್ಟಿಗಳಿಗೆ ಹಾಕಿ 8 ದಿನ ಕಾಲ ಅದ್ರ ಜೀವಾಮೃತ ಅಂತಂದರೆ 10 ಕೆಜಿ ಸಗಣಿ ಹಾಕ್ತೀವಿ ರೀ, 1 10 ಲೀಟ್ರ್ ಗೋಮೂತ್ರ ಹಾಕ್ತೀವಿ, 1-2 ಕೆಜಿ ಕಡಲೆ ಇಟ್ಟು ದ್ವಿದಳ ಧಾನ್ಯದಿಟ್ಟು, 1-2 ಕೆಜಿ ಬೆಲ್ಲ ಇಷ್ಟು ಹಾಕಿ ಒಂದು ಇಡೀ ಒಡ್ಡಿಂದು ಬದಿವಿನ ಮಣ್ಣು ಹಾಕಿ 1-8 ದಿನಗಳ ಕಾಲ ಮುಂಜಾನೆ ಸಾಯಂಕಾಲ ತಿರ್ಸ್ಕೊತಿದ್ವಿ ಅಂದರೆ 8 ದಿನದಲ್ಲಿ ಗೋಕೃಪಾಮೃತ ರೆಡಿ ಆಗ್ತೀವಿ. ಅದನ್ನು ಬೆಳಗ್ಗೆ ಡ್ರಿಪ್ಪಿನ ಮುಖಾಂತರ ಕೊಡ್ತೀವಿ, ಇಲ್ಲಾಂತಂದರೆ 1 ಲೀಟ್ರ್ ಗಿಡಕ್ಕೆ ತೇವ ಇರೋವಾಗ ಮಳೆ ಬಂದಾಗ 1 ಲೀಟ್ರ್ ಗಿಡದ ಬಡ್ಡಿಗೆ ಹಾಕ್ತೀವಿ ರೀ. ಅದು ಹಾಕೋದ್ರಲ್ಲಿದ್ದ ಗಿಡಗಳು ಚೆನ್ನಾಗಿ ಬರ್ತಾವೆ ಸರ್. ಜೊತೆಗೆ ಎರೆಹುಳ ತೊಟ್ಟಿ ಉತ್ಪಾದನೆ ಅದೆಷ್ಟಿದೆ, ಎಷ್ಟು ಉತ್ಪಾದನೆ ಆಗ್ತದೆ ನಿಮ್ಮ ಒಂದು ತೊಟ್ಟಿಯಲ್ಲಿ? ಅದು ನಮ್ಮ ತೊಟ್ಟಿಯಲ್ಲಿ ಈಗ ವರ್ಷದಾಗ 3 ಸಲ ತೆಗ್ದೀನಿ ಸರ್. ಒಂದು ತೊಟ್ಟಿಯಿಂದ ಹತ್ತು ಚೀಲ ಇಪ್ಪತ್ತು ಚೀಲ ಇಪ್ಪತ್ತರ ಅಂತಂದರೆ ಮೂರು ಸಲ ಅಂತಂದರೆ ಅರವತ್ತು ಚೀಲ ಗೊಬ್ಬರ ತಕ್ಕೊಂತಿದ್ದೀನಿ ರೀ. ನಾನು ತೋಟಕ್ಕೆ ಒಂದು ಇಪ್ಪತ್ತು ಚೀಲ ಬೆಳೆಸ್ಕೊಂಡ್ರು ಒಂದು ಹತ್ತು ಚೀಲ ಹದಿನೈದು ಚೀಲ ಗದ್ದಿಗೆ ಬೆಳೆಸ್ಕೊಂತೀನಿ ರೀ. ನಮ್ಮ ಆಕಳದಿಂದ ಸಗಣಿ ಬಿದ್ದಿರ್ತಲ್ಲ ರೀ, ಆ ಸಗಣಿಯನ್ನು ನಾನು ಸಾವಯವ ಮಾಡೋಂಥ ಭತ್ತಕ್ಕೂ ಹಾಕ್ತೀನಿ, ಆಮೇಲೆ ಕುರಿ ಗೊಬ್ಬರನೂ ಹಾಕ್ತೀವಿ. ಅದು ಹಾಕೋದ್ರಿಂದ ಒಟ್ಟು ಹೊರಗಿನಿಂದ ಏನು ತರೋದಿಲ್ಲ ರೀ ನಮ್ಮದು. ಇದು ನಮ್ಮ ದೇಶ ಆಕಳಿನ ಗೊಬ್ಬರ. ನಮ್ಮ ಹೊಲದಾಗ ಬಿದ್ದಿರೋಂಥ ತ್ಯಾಜ್ಯನ ಮೇನ್ ಸುಡಬಾರ್ದು ರೀ. ನಮ್ಮ ಹೊಲದಾಗ ಬಿದ್ದಿರೋಂಥ ತ್ಯಾಜ್ಯನ ಸುಟ್ಟರೆ ನಮ್ಮ ರೊಕ್ಕಕ್ಕೆ ನಾವೇ ಬೆಂಕಿ ಹಚ್ಕೊಂಡು ಸುಟ್ಕೊಂಡಂಗೆ ಮೇನ್ ಇದು ಅರ್ಥ ಮಾಡ್ಕೋಬೇಕು ರೈತರು. ಭತ್ತ ಬೆಳೆದಂಥ ಹುಲ್ಲುನೂ ವೇಸ್ಟ್ ಮಾಡಲ್ರಿ ನಾನು, ಆದಷ್ಟು ರೂಟ್ರಿ ಹೊಡೆದು ಒಳಗೆ ಸೇರಿಸ್ತೀನಿ, ಇಲ್ಲಾಂತಂದರೆ ಅದನ್ನು ಒಂದು ಕಡೆ ಆಕಳುಗಳಿಗೆ ಯಾರು ಹೋಯ್ತಾರೋ ಅವ್ರಿಗೆ ಕೊಡ್ತೀನಿ. ಈಗ ಎರಡು ವರ್ಷ ಆದ್ರೂ ನಾನು ಒಂದು ಕಟ್ಟಿಗೆ ಸುಟ್ಟಿಲ್ಲ ಸರ್ ತೋಟದಲ್ಲಿ ಅಂತಂದ್ರೆ ಸುಡೋಕ್ಕೆ ಬರೋಲ್ಲ. ಎರಡು ವರ್ಷ ಮೆಣಸಿನಕಾಯಿ ಬೆಳೆದಿರಕ್ಕಂಥ ಕಟ್ಟಿಗೆನ ರೂಟ್ರಿ ಹೊಡೆಸಿ ಮಣ್ಣೊಳಗೆ ಸೇರಿಸಿ ಒಂದು ವೇಸ್ಟ್ ಡಿಕಂಪೋಸರ್ ಅಂತ ಸಿಗುತ್ತೆ ರೀ. ಆ ಡಿಕಂಪೋಸರನ್ನು ಬ್ಯಾರಲ್ದೊಳಗೆ ಹಾಕಿ ಬೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಸ್ವಲ್ಪ ತೇವೈರಾಗ ಸ್ಪ್ರೇ ಮಾಡಿದ್ರೆ ಆಯಿತು, ಸೂಕ್ಷ್ಮಾಣುಜೀವಿಗಳು ಹುಟ್ಟಿ ಒಂದು ಕಟ್ಟಿಗೆ ಇಲ್ಲರಿ ಮೆಣಸಿನ ಕಟ್ಟಿಗೆ ನೋಡ್ಬೋದು ನೀವು ನಮ್ಮ ಹೊಲದಲ್ಲಿ. ಅದೆಲ್ಲ ಮತ್ತೆ ಒಳ್ಳೆ ಡಿಕಂಪೋಸ್ ಆಗಿ ಗೊಬ್ಬರ ಆಗಿದೆ ಸರ್, ಒಳ್ಳೆ ಗೊಬ್ಬರ ಆಗಿದೆ. ಈಗ ಹತ್ತಿ ಆದ್ರೂ ಈಗ ನೆಕ್ಸ್ಟ್ ಈಗ ಏನೋ ಒಂದು ಬಿಡಿ ಬಿಡಿಸ್ಕೊಳ್ಳ ರೂಟ್ರಿ ಹೊಡೆದು ಅದೇ ಪದ್ಧತಿನ ಮಾಡ್ತೀವಿ ಸರ್, ಏನು ಸುಡಲ್ಲ ಸರ್ ನಾವು. ಈಗ ಚಂದ್ರಶೇಖರ್ ಅವರೇ, ಸುಮಾರು ವರ್ಷಗಳಿಂದ ಬೆಳೆದಂತಹ ಒಂದು ಭತ್ತದ ಏರಿಯಾದಲ್ಲಿ ಎರಡು ಎಕರೆ ಈ ತೋಟಗಾರಿಕೆ ಬೆಳೆಗಳನ್ನ ಅರಣ್ಯ ಬೆಳೆಗಳನ್ನ ಹಾಕೊಂಡಿದ್ದೀರಿ, ಮುಂದೆ ಏನಾದರೂ ಮಾಡ್ಬೇಕಂತ ಪ್ಲಾನ್ ಇದೆಯಾ ಅಥವಾ ಇನ್ನು ಸಾವಯವದಲ್ಲಿ ಮುಂದುವರಿಬೇಕಪ್ಪ ಅಂತ ಯೋಚನೆ ಇದೆಯಾ? ಭತ್ತದಲ್ಲಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಏನು ವಿಚಾರಗಳಿದಾವೆ ತಮ್ಮದು? ಸರ್ ಇನ್ನೂ ಒಂದು ಎರಡು ಎಕರೆ ಮಾಡ್ಬೇಕಂತ ಇದ್ದೀನಿ ಸರ್, ಆದರೆ ನನ್ನಲ್ಲಿ ಸ್ವಲ್ಪ ನೀರಿನ ಕೊರತೆ ಇದೆ. ಇನ್ನು ಸ್ವಲ್ಪ ಕೃಷಿ ಹೊಂಡ ಮೀನುಗಾರಿಕೆ ಇದ್ದಿದ್ದ ತೊಗೊಂಡು ಕೃಷಿ ಹೊಂಡ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಒಂದು ಯೂಟ್ಯೂಬಲ್ಲಿ ನೋಡಿದೆ ಸರ್ ನಾನು, ಧಾರ್ವಿ ಗ್ರೂಪ್ ಅಂತಿದೆ, ಅದನ್ನು ಅದೇ ಪದ್ಧತಿ ಅಳವಡಿಸ್ಕೊಂಡು ಅದನ್ನು ಮಾಡ್ಕೋಬೇಕಂತ ಇದ್ದೀನಿ ಸರ್. ಅಲ್ಲಿ ಭಾಳ ಕಡೆ ಭೇಟಿನೂ ಮಾಡಿದ್ದೀನಿ, ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಸಮಗ್ರ ಕೃಷಿ ಅಂದರೆ ನಮ್ಮ ತೋಟದಲ್ಲಿ ಎಲ್ಲ ಬೆಳೆನೂ ಬೆಳ್ಕೊಂಡು ಓನಾಗಿ ನಾವೇ ಒಂದು ಅಂಗಡಿ ಥರ ಇಟ್ಟು ಮಾರ್ಕೆಟ್ ಮಾಡುವಂಥ ವ್ಯವಸ್ಥೆನೂ ನಾವು ಮಾಡ್ಕೋಬೇಕು ಅನ್ನೋದಿದೆ. ಈಗ ನಾವು ಬೆಳೆದ ಕೇಸಿ ಮಾರಕ್ಕೆ ಹೋದರೆ ಅರ್ಧಕ್ಕರ್ಧ ದಾಣಿ ಕಡಿಮೆ ಆಗುತ್ತೆ ರೀ. ಈಗ ಏನಿಲ್ಲಾಂದರೆ ಪೇರಲ ಹಣ್ಣು 60 ರೂಪಾಯಿ ಕೆಜಿ ಮಾರ್ಕೆಟ್ನಲ್ಲಿದೆ, ನಾವು ಕೊಡೋಕ್ಕೆ ಅಂದರೆ 30 ರೂಪಾಯಿ ಕೆಜಿ ತೊಗೊಂತಾರೆ ರೀ. ಅದು ನಾವೇ ಬೆಳೆದು ನಾವೇ ಮಾರುವಂಥ ಸ್ಥಿತಿ ಮಾಡುವ ನಿರ್ಮಾಣ ಮಾಡ್ಕೋಬೇಕಂತ ಮಾಡಿದ್ವಿ ಸರ್ ಮುಂದಿನ ದಿನಗಳಲ್ಲಿ. ಒಳ್ಳೆಯದು ಚಂದ್ರಶೇಖರ್ ಅವರೇ, ಸುಮಾರು ವರ್ಷಗಳಿಂದ ತಾವು ಯೋಚನೆಯನ್ನು ಮಾಡಿ ಅಲ್ಲಲ್ಲಿ ಕ್ಷೇತ್ರ ಭೇಟಿಯನ್ನು ಮಾಡಿ ಪರಿಣಿತರನ್ನು ಭೇಟಿಯಾಗಿ ಈ ಭತ್ತದಲ್ಲಿ ತಮ್ಮ ಕೃಷಿ ಈ ಕಡೆ ಅರಣ್ಯ ಕೃಷಿ ತೋಟಗಾರಿಕೆ ಅಂತ ಮುಖ ಮಾಡಿದ್ದೀರಿ, ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದೀರಿ, ಅದರಲ್ಲಿ ಸಕ್ಸಸ್ಸು ಕೂಡ ತಾವು ಆಗಿದ್ದೀರಿ. ಸುಮಾರು ಬೆಳೆಗಳನ್ನು ನಾವು ನೋಡ್ತಾ ಇದ್ದೀವಿ ತಮ್ಮ ಕ್ಷೇತ್ರದಲ್ಲಿ ಕೂತ್ಕೊಂಡು, ಹಲವಾರು ಹಣ್ಣಿನ ಬೆಳೆಗಳಿದ್ದಾವೆ, ವಾಣಿಜ್ಯ ಬೆಳೆಗಳಿದ್ದಾವೆ, ಅರಣ್ಯ ಬೆಳೆಗಳಿದ್ದಾವೆ, ಜೊತೆಗೆ ಕೃಷಿ ಬೆಳೆಗಳು ಅಂತಂದರೆ ಹತ್ತಿಯನ್ನು ಕೂಡ ತಾವು ಈ ಭೂಮಿಯನ್ನು ವೇಸ್ಟ್ ಮಾಡಬಾರ್ದು ಎಂಬಂಥ ಒಂದು ದೃಷ್ಟಿಯಲ್ಲಿ ಸಾವಯವ ಪದ್ಧತಿಯಲ್ಲಿ ತಾವು ಮಾಡ್ಕೊಂಡಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದ ಹಾಗೆ ಕೃಷಿ ಪದ್ಧತಿಯಲ್ಲಿ ಸಾಕಷ್ಟು ಸುಧಾರಣೆ ಆಗಬೇಕು, ರಾಸಾಯನಿಕ ಮುಕ್ತ ಆಹಾರವನ್ನು ನಾವು ಇಂದಿನ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು, ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕು ಎಂಬಂಥ ಒಂದು ದೃಷ್ಟಿಯಲ್ಲಿ ಈ ಇರುವಂಥ ಭೂಮಿಯನ್ನು ಚೆನ್ನಾಗಿ ಬೆಳೆದು ಇತರರಿಗೆ ಮಾದರಿಯಾಗಿದ್ದೀರಿ. ತಮ್ಮ ಈ ಕೃಷಿ ಬದುಕು ಜೊತೆಗೆ ಈ ತೋಟಗಾರಿಕೆ ಆಧಾರಿತ ಅರಣ್ಯ ಕೃಷಿಯು ಕೂಡ ಚೆನ್ನಾಗಿ ಬಂದಿದೆ. ನಿಮ್ಮ ಹಾಗೆ ನಮ್ಮ ರೈತರು ಈ ಹೆಚ್ಚೆಚ್ಚು ಪ್ರದೇಶಗಳಲ್ಲಿ ಹೋಗದೆ ಇರುವಂತಹ ಭೂಮಿಯಲ್ಲಿ ಒಂದು 1/2 ಎಕರೆನೋ 1 ಎಕರೆನೋ ತಮಗೆ ಬೇಕಾದಂತಹ ಒಂದು ಶುದ್ಧ ಆಹಾರವನ್ನು ಉತ್ಪಾದನೆ ಮಾಡುವಂತಹ ಕಡೆ ಗಮನ ಹರಿಸಲಿ. ನಿಮ್ಮ ಕೆಲವು ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಚಂದ್ರಶೇಖರ್ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ದೇದುರ್ಗ ತಾಲೂಕಿನ ಅಮರಾಪುರ ಗ್ರಾಮದ ಯುವ ರೈತರಾದ ಚಂದ್ರಶೇಖರ್ ಅವರ ತೋಟಗಾರಿಕಾ ಆಧಾರಿತ ಕೃಷಿ ಅರಣ್ಯ ಅನುಭವಗಳನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಭಾರತ ಸರ್ಕಾರದ ಪ್ರತಿಯೊಂದು ಪ್ರಯಾಸ ರೈತರಿಗೆ ನೀಡುತ್ತಲಿದೆ ಒಂದು ಹೊಸ ವಿಶ್ವಾಸ. ದೇಶದ ರೈತರ ಅಭಿವೃದ್ಧಿ ಮತ್ತು ಅವರನ್ನು ಸ್ವಾವಲಂಬಿ ಮಾಡಲು ಭಾರತ ಸರ್ಕಾರ